ಇದನ್ನ ಈಗ ಸಾರಜನಕ ಈಗ 3 ವರ್ಷ ಮತ್ತು 3ಕ್ಕಿಂತ ಮೇಲ್ಪಟ್ಟ ಗಿಡಗಳಿಗೆ ಸಾರಜನಕವನ್ನು 100 ಗ್ರಾಂನಷ್ಟು, ರಂಜಕವನ್ನು 40 ಗ್ರಾಂನಷ್ಟು ಮತ್ತು ಪೊಟ್ಯಾಷನ್ನು 140 ಗ್ರಾಂನಷ್ಟು ಕೊಡಬೇಕಾಗುತ್ತೆ. ಇದನ್ನು ಸಾರಜನಕವನ್ನು ನೀವು ಯೂರಿಯಾ ಮುಖಾಂತರ ಕೊಡೋದಾದ್ರೆ 120 ಗ್ರಾಂನಷ್ಟು ಮತ್ತು ರಂಜಕವನ್ನು ಶಿಲಾರಂಜಕದ ಮೂಲಕ ಕೊಡೋದಾದ್ರೆ 200 ಗ್ರಾಂನಷ್ಟು ಮತ್ತು ಪೊಟ್ಯಾಷನ್ನು ಮ್ಯೂರೇಟ್ ಆಫ್ ಪೊಟ್ಯಾಷ್ ರೂಪದಲ್ಲಿ ಕೊಡೋದಾದ್ರೆ 230 ಗ್ರಾಂನಷ್ಟು ಕೊಡಬೇಕಾಗುತ್ತೆ. ಈ ಪ್ರಮಾಣವನ್ನು 2 ಕಂತಿನಲ್ಲಿ ಕೊಡಬೇಕು ವರ್ಷದಲ್ಲಿ. ಒಂದು ಮೊದಲನೇ ಕಂತನ್ನು ನಾವು ಮೇ ಜೂನ್ ಅಲ್ಲಿ ಕೊಟ್ಟರೆ ಎರಡನೇ ಕಂತನ್ನು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಕೊಡುವುದು ಸೂಕ್ತ. ನಾವು ಇವಾಗ ಗಿಡಕ್ಕೆ ಗೊಬ್ಬರವನ್ನು ಕೊಡುವಾಗ ಮುಖ್ಯವಾಗಿ ನಾವೇನ್ ಮಾಡಬೇಕು ಅಂದ್ರೆ ಗಿಡದಿಂದ 1.5 ಅಡಿ ದೂರದಲ್ಲಿ ಕೊಡಬೇಕಾಗುತ್ತೆ, ಅಂದ್ರೆ ಮಣ್ಣಿಗೆ ಮಿಶ್ರಣ ಮಾಡುವಂತದ್ದು. ಯಾವುದೇ ಕಾರಣಕ್ಕೂ ನಾವು ಗೊಬ್ಬರವನ್ನು ಕೊಡಬೇಕಾಗಿರ್ಬೋದು ಅಥವಾ ನಾವು ಯಾವುದೇ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾದ್ರೆ ಗಿಡಗಳ ಬೇರುಗಳಿಗೆ ತೊಂದರೆ ಆಗದಂತೆ ನಿಗಾ ವಹಿಸಬೇಕಾಗುತ್ತೆ. ಬೇಸಿಗೆಯಲ್ಲಿ ಮಲ್ಚಿಂಗ್ ಮಾಡುವಂತಹದ್ದು ಅಥವಾ ದರಗನ್ನ ಮುಚ್ಚುವಂತಹದ್ದು ಕೂಡ ಇನ್ನೊಂದು ಪ್ರಮುಖವಾದಂತಹ ಕೆಲಸ, ಇದರ ಒಂದು ಪ್ರಾಮುಖ್ಯತೆ ಬಗ್ಗೆ ಹೇಳಿ. ಇವಾಗ ನಾವು ಮಲ್ಚಿಂಗ್ ಅಂತ ಏನು, ಹೊದಿಕೆ ಅಂತ ಏನ್ ಕರಿತೀವಿ, ನಮ್ಮ ತೋಟದಲ್ಲೇ ಸಿಗುವಂತಹ ಯಾವುದೇ ವಸ್ತು ಆಗಿರ್ಬೋದು, ಅದನ್ನ ದರಗಲೆ ಆಗಿರ್ಬೋದು, ಅದನ್ನ ಮಲ್ಚಿಂಗ್ ಅನ್ನ ಹೊದಿಕೆಯನ್ನು ಮಾಡೋದ್ರಿಂದ ನಮಗೆ ಮಣ್ಣಿನಲ್ಲಿ ತೇವಾಂಶವನ್ನು ಕಾಪಾಡ್ಕೋಬಹುದು ಮತ್ತೆ ಯಾವುದೇ ರೀತಿ ಕಾಳುಮೆಣಸಿನ ಸುತ್ತ ಕಳೆಗಳ ನಿಯಂತ್ರಣ ಒಂದು ಸಾಧ್ಯ ಇದೆ. ಇನ್ನೊಂದು ವಿಷಯ, ಈ ಕಸಿ ಕಾಳು ಮೆಣಸಿನ ಬಳ್ಳಿಗಳ ಬಗ್ಗೆ ಇತ್ತೀಚೆಗೆ ಅದು ಹೆಚ್ಚು ಜನಪ್ರಿಯ ಆಗ್ತಾ ಇದೆ ಅಂತ ಹೇಳಿ, ಇದನ್ನ ನೆಡುವಂತಹದ್ದು, ಇದರ ಒಂದು ಅನುಕೂಲತೆಗಳು ಏನೇನು ಮತ್ತು ಇದರ ಒಂದು ನಿರ್ವಹಣೆ ಹೇಗೆ? ಈಗ ನಮಗೆ ಕಾಳುಮೆಣಸಿನಲ್ಲಿ ಬರುವಂತಹ ಮುಖ್ಯವಾದ ರೋಗ ಅಂದ್ರೆ ಸೊರಗು ರೋಗ. ಈ ಸೊರಗು ರೋಗ ಸಮಸ್ಯೆಯನ್ನು ನಾವು ತಡೆಗಟ್ಟಬೇಕು ಅಂದ್ರೆ ಕಸಿ ಕಟ್ಟಿದ ಕಾಳುಮೆಣಸನ್ನು ಉಪಯೋಗಿಸಬೇಕಾಗುತ್ತೆ. ಅಂದ್ರೆ ಕಸಿ ಕಟ್ಟಿದ ಕಾಳುಮೆಣಸು ಅಂದ್ರೆ ನಾವು ಹಿಪ್ಪಲಿ ಗಿಡಗಳನ್ನು ಉಪಯೋಗಿಸ್ತೀವಿ. ಹಿಪ್ಪಲಿ ಗಿಡಕ್ಕೆ ನಾವು ಏನು ಕಾಡು ಹಿಪ್ಪಲಿ, ಅದಕ್ಕೆ ನಾವೇನು ಕಸಿ ಕಟ್ಟಿದ ಇದು ಕಾಳುಮೆಣಸಿನ ಗಿಡಗಳನ್ನು ಕಸಿ ಕಟ್ತೇವೆ. ಈ ಎಲ್ಲಿ ಉಪಯೋಗಿಸಬಹುದು ಅಂದ್ರೆ ಇದನ್ನ ನೀರಿನ ಅಂಶ ಎಲ್ಲಿ ಜಾಸ್ತಿ ಇದೆ, ನೀರಿನ ಪ್ರಮಾಣ ಯಾವ ತೋಟದಲ್ಲಿ ಜಾಸ್ತಿ ಇದೆ ಅಂತಲ್ಲಿ ನಾವು ಕಸಿ ಕಟ್ಟಿದ ಕಾಳುಮೆಣಸುಗಳನ್ನು ಉಪಯೋಗಿಸುವುದು ಸೂಕ್ತ. ಯಾಕೆಂದ್ರೆ ಹಿಪ್ಪಲಿ ಗಿಡಕ್ಕೆ ಜಾಸ್ತಿ ನೀರಿನ ಅಂಶ ಬೇಕಾಗುತ್ತೆ. ಈಗ ಕಡಿಮೆ ನೀರಿರುವ ಪ್ರದೇಶದಲ್ಲಿ ನಾವು ಹಿಪ್ಪಲಿ ಗಿಡಗಳನ್ನು ಇದನ್ನ ಕಾಳುಮೆಣಸಿನ ಕಸಿ ಕಟ್ಟಿದ ಗಿಡಗಳನ್ನು ಬೆಳೆಸಿದ್ದೇ ಆದಲ್ಲಿ ನಮಗೆ ಏನು ಅಂದ್ರೆ ಗಿಡಗಳು ಬೇಗ ಬಾಡುವುದನ್ನು ನಾವು ನೋಡ್ತೇವೆ. ಆಮೇಲೆ ಇದರ ಕಂಬ ಚಿಗುರನ್ನು ತೆಗೆಯುವಂತಹದ್ದು, ಕಸಿ ಕಟ್ಟಿದ ಭಾಗದಿಂದ ಮತ್ತೆ ಹೊಸ ಹೊಸ ಚಿಗುರುಗಳು ಬರ್ತಾ ಇರ್ತವಲ್ಲ, ಅದನ್ನ ಕಸಿ ಕಟ್ಟಿದ ಭಾಗದ ಕೆಳಭಾಗದಲ್ಲಿ ಏನ್ ಬರುತ್ತೆ ಅದನ್ನ ನಾವು ಚಿವುಟಿ ಹಾಕಬೇಕು. ಚಿವುಟಿ ಹಾಕಿ ಇಲ್ಲ ಅಂದ್ರೆ ಗಿಡದ ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ ಕಾಳುಮೆಣಸಿನ. ಹಾಗಾಗಿ ಯಾವಾಗ ನಾವು ಅದನ್ನ ಕಾಣ್ತೇವೆ ಅದನ್ನ ಚಿವುಟಿ ಹಾಕುವುದು ಉತ್ತಮ. ರೋಗಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡುವಾಗ ಹೇಳಿದ್ರೆ ಈ ಶೀಘ್ರ ಸೊರಗು ರೋಗ ಎನ್ನುವಂತಹದ್ದು ಅಥವಾ ಕ್ವಿಕ್ ವಿಲ್ಟ್ ಎನ್ನುವಂತಹದ್ದು ಹೆಚ್ಚು ಹಾನಿಯನ್ನ ಉಂಟು ಮಾಡುತ್ತದೆ ಅಂತ ಹೇಳಿ, ಇದರ ಒಂದು ರೋಗ ಲಕ್ಷಣಗಳು ಯಾವ ಸಂದರ್ಭದಲ್ಲಿ ಈ ರೋಗ ತೀವ್ರತೆ ಜಾಸ್ತಿ ಆಗ್ತದೆ ಮತ್ತು ಇವನ್ನ ಸಮಗ್ರವಾಗಿ ಹೇಗೆ ನಿರ್ವಹಣೆ ಮಾಡಬಹುದು? ಈಗ ಕಾಳುಮೆಣಸಿನಲ್ಲಿ ಕಾಳುಮೆಣಸಿನಲ್ಲಿ ಬಾಧಿಸುವ ರೋಗಗಳಲ್ಲಿ ಪೈಟಾಪ್ತರ ಬುಡಕೊಳೆ ರೋಗ ಏನಂತ ಇದೆ, ಇದು ರೈತರಿಗೆ ಹೆಚ್ಚಿನ ಆರ್ಥಿಕ ಹಾನಿಯನ್ನು ಉಂಟು ಮಾಡುವಂತಹ ಒಂದು ರೋಗವಾಗಿದೆ. ಈ ರೋಗದಿಂದ ಒಂದು 25-30% ನಮಗೆ ಕಾಳುಮೆಣಸಿನ ಬೆಳೆ ಹಾನಿಗೊಳಗಾಗುವುದನ್ನು ನಾವು ಕಾಣ್ತೇವೆ. ಯಾಕೆಂದ್ರೆ ಇದರಲ್ಲಿ ಪೈಟಾಪ್ತರ ಕ್ಯಾಪ್ಸಿಸಿ ಎಂಬ ಶಿಲೀಂಧ್ರದಿಂದ ಈ ಶೀಘ್ರ ಸೊರಗು ರೋಗ ಬರುವಂತದ್ದು. ಈ ರೋಗಾಣುವಿಗೆ ಹೆಚ್ಚಿನ ತೇವಾಂಶ ಮತ್ತು ಜೋಗು ಪ್ರದೇಶ ಏನಿದೆ, ಈ ಕೂಡಿದ ಜೋಗು ಪ್ರದೇಶದಿಂದ ಕೂಡಿದ ವಾತಾವರಣ ಆಗಿರ್ಬೋದು ಅಥವಾ ಹೆಚ್ಚಿನ ತೇವಾಂಶದಿಂದ ಕೂಡಿದ ವಾತಾವರಣ ಆಗಿರ್ಬೋದು ಇದರ ವೃದ್ಧಿಗೆ ಸಹಕಾರಿಯಾಗುತ್ತೆ. ಆದರೆ ಮಳೆಗಾಲದಲ್ಲಿ ಕಂಡುಬರುವ ಈ ರೋಗವು ಹಿಂದಿನ ವರ್ಷಗಳ ರೋಗ ಪೀಡಿತ ಬಳ್ಳಿಯಲ್ಲಿರುವ ಉಳಿಕೆ ರೋಗಾಣುವಿನಿಂದ ಬರುವಂತದ್ದು. ಇದರ ನಿರ್ವಹಣೆಗೆ ನಾವು ಯಾವ ರೀತಿ ಮಾಡಬಹುದು ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಆವಾಗಲೇ ಒಂದು ಹೇಳಿದೆ, ಗಿಡ ನೆಡುವಾಗ ನಾವು ಇದು ಕಸಿ ಕಟ್ಟಿದ ಗಿಡಗಳನ್ನೇ ಯೂಸ್ ಮಾಡುವಂತದ್ದು. ತೋಟಗಳಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು, ಅಂದ್ರೆ ಬಸಿಗಾಲುವೆಗಳನ್ನು ನಿರ್ಮಾಣ ಮಾಡುವಂತದ್ದು. ರೋಗ ಪೀಡಿತ ಏನು ಬಳ್ಳಿಗಳಿರುತ್ತೆ ಅದನ್ನು ಕಿತ್ತು ನಾಶಪಡಿಸಬೇಕು, ಅಂದ್ರೆ ತೋಟದಿಂದ ಹೊರಹಾಕಿ ಅದನ್ನು ನಾಶಪಡಿಸುವಂತದ್ದು, ಇದು ಮುಂಜಾಗ್ರತಾ ಕ್ರಮ. ಮತ್ತು ತೋಟದಲ್ಲಿ ಯಾವಾಗಲೂ ಹೆಚ್ಚಿನ ಸೂರ್ಯನ ಬೆಳಕು ಚೆನ್ನಾಗಿ ಬೀಳುವಂತದ್ದು, ಈ ಮುಂಜಾಗ್ರತಾ ಕ್ರಮವನ್ನು ನಾವು ವಹಿಸಬೇಕಾಗುತ್ತೆ. ವಿವಿಧ ಬೇಸಾಯ ಕ್ರಮಗಳನ್ನು ಅನುಸರಿಸುವಾಗ ನಾವು ಕಾಳುಮೆಣಸಿನ ಬಳ್ಳಿಯ ಬೇರುಗಳಿಗೆ ಹಾನಿಯಾಗದಂತೆ ನೋಡ್ಕೋಬೇಕಾಗುತ್ತೆ. ಮತ್ತೆ ನೆಲದ ಮೇಲೆ ಹರಡಿರುವ ಮತ್ತು ಹೆಚ್ಚು ಕವಲು ಬಳ್ಳಿಗಳು ಏನಿರುತ್ತೆ ಅದನ್ನು ಮುಂಗಾರಿಗೆ ಮುನ್ನ ಕತ್ತರಿಸಿ ತೆಗೆಯುವಂಥದ್ದು ಸೂಕ್ತ. ಮತ್ತು ಉಳಿದ ಬಳ್ಳಿಗಳು ಏನಿರುತ್ತೆ ಅದನ್ನ ಆಶ್ರಯ ಮರಕ್ಕೆ ಕಟ್ಟಿ ಬೆಳೆಯಲು ಬಿಡಬೇಕಾಗುತ್ತೆ. ಮತ್ತೆ ಈಗ ಸಾವಯವ ರೀತಿಯಲ್ಲಿ ನಾವು ಈ ರೋಗವನ್ನು ಕಂಟ್ರೋಲ್ ಮಾಡೋದಾದ್ರೆ ಈಗ ಟ್ರೈಕೋಡರ್ಮಾ ಅಂತ ಜೈವಿಕ ಶಿಲೀಂಧ್ರನಾಶಕ ಏನಿದೆ ಇದನ್ನ 50 ಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಯೂಸ್ ಮಾಡ್ತೀವಲ್ಲ ಅದರ ಜೊತೆ ಮಿಶ್ರಣ ಮಾಡಿ ಗಿಡಗಳಿಗೆ ಹಾಕುವಂಥದ್ದು, ಇನ್ನು ಮತ್ತು 1% ಬೋಡೋ ದ್ರಾವಣ ಏನಿದೆ ಅದನ್ನ ಗಿಡದ ಬುಡಕ್ಕೆ ಸುರಿಯುವಂಥದ್ದು, ಅಂದ್ರೆ ಬುಡ ತೊಯ್ಯುವ ಹಾಗೆ ನೆನೆಸಬೇಕು. ಮತ್ತೆ ಇದನ್ನ 1% ಬೋಡೋ ದ್ರಾವಣವನ್ನು ಸಿಂಪಡಣೆಯನ್ನು ಕೂಡ ತೆಗೆದುಕೊಳ್ಳಬಹುದು. ಇದನ್ನ ಯಾವಾಗ ಮಾಡಬೇಕು ಅಂದ್ರೆ ಮೇ ಜೂನ್ ಟೈಮಲ್ಲಿ, ಅಂದ್ರೆ ನಮಗೆ ಯಾವಾಗ ಮೊದಲ ಮಳೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ

ಗಣಪತಿ ನಿನ್ನ ಸ್ತುತಿ ಮಾಡುತ್ತಿನ ಸಭದಾಗ ಮತ್ತಿ ಕೊಡು ವಿದ್ಯಾದ ದಯ ಕರುಣ ಜನ ನೆನ್ನೆ ನೆನ್ನೆ ನೆನ್ನೆ ಜಿಂಕಾದ ನುಡಿಸುತ್ತ ತಾಳದೊಳಗೆ ಮಾಡುವೆನ ಶರಣ ತಾಳದೊಳಗೆ ಮಾಡುವೆನ ಶರಣ ತಾಳದೊಳಗೆ ಮಾಡುವೆನ ಶರಣ ಕೇಳಿರಿ ಕೇಳಿರಿ ಕಲಿ ಚೆನ್ನಮ್ಮನ್ ಕಥೆಯನ್ನು ಕೇಳುವೆನ ಪೂರ ಕೆಚ್ಚಿನ ನಾಡಿನ ಕಾಕತಿ ಗ್ರಾಮದ ಕೇಸರಣಿಯು ಜನಿಸಿದಳಣ್ಣ ಕೇಳಿರಿ ಕೇಳಿರಿ ರಾಣಿ ಚೆನ್ನಮ್ಮನ್ ಚರಿತೆಯ ಕೇಳುವೆನ ಪೂರ ಕೆಚ್ಚಿನ ನಾಡಿನ ಕಾಕತಿ ಗ್ರಾಮದಿ ಕೇಸರಣಿಯು ಜನಿಸಿದಳಣ್ಣ ದಯಾ ನ್ಯಾಯಗಳ ಸಂಗಮ ದೊರೆ ನಮ್ಮ ಧೂಳಪ್ಪ ದೇಸಾಯಿ ಬಾಳ ಜನರಿಗೆ ಬೇಕಾದಂತ ಸಂಪನ್ನ ನಮ್ಮ ದಣಿ ಸರಿ ದೊರೆಯಾಗಿ ಸತಿಯಿರಲಿ ಮನಿ ಪದ್ಮಾವತಿ ದೇವಿ ಇವರ ಉದರದಲ್ಲಿ ಉದಯಿಸಿ ಬಂದಳು ರಾಣಿ ಚೆನ್ನಮ್ಮಾಜಿ ಕೇಸರಿಣಿ ಚೆನ್ನಮ್ಮಾಜಿ ಸುತ್ತು ಹಳ್ಳಿಯೊಳು ಹರುಷದ ಹಬ್ಬ ದಾನ ಧರ್ಮ ಮಠ ಮಂದಿರದಿ ಹಿಗ್ಗು ಮನೆಯೊಳಗೆ ನೂಕು ನುಗ್ಗಲದ ಅನ್ನದಾನವು ಬಡ ಜನದಿ ಹೆಣ್ಣು ಕಡೆದವರು ಹರುಷವ ಪಟ್ಟರು ಇಂದಿನವರು ಬರಿ ಅಳುತ್ತಿಗರು ಬೆಳಗಿಸಿ ನೋಡಿರಿ ಪಳಗಿಸಿ ನೋಡಿರಿ ಹೆಣ್ಣು ಜಗವನೆ ತೂಗುವುದು ಹೆಣ್ಣಿನಿಂದ ಏನಾಗುವುದೆನ್ನುವ ಶಂಕೆಯ ಕಂಗೆಟ್ಟೋಡುವುದು ಶಂಕೆಯ ಕಂಗೆಟ್ಟೋಡುವುದು ಗಂಡು ಗಲಿಯು ಈ ಚೆನ್ನಮ್ಮಳಾದಳು ಗಂಡುಗಳೆನ್ನರು ಬಿಕ್ಕಿದರು ಗಂಡು ಗಲಿಯು ಈ ಚೆನ್ನಮ್ಮನಾದಳು ಗಂಡುಗಳೆನ್ನರು ಬಿಕ್ಕಿದರು ಮಣ್ಮುಕ್ಕಿದರು ವೀರ ಚೆನ್ನಮ್ಮಾಜಿ ಗಂಭೀರ ಚೆನ್ನಮ್ಮಾಜಿ ಧೀರ ಚೆನ್ನಮ್ಮಾಜಿ ಗಂಭೀರ ಚೆನ್ನಮ್ಮಾಜಿ ಕಿರಿಯ ವಯಸ್ಸಿನಲ್ಲಿ ಹಿರಿಮೆ ತೋರಿದಳು ಕತ್ತಿ ಹಿಡಿದು ತಿರುವಾಡಿದಳು ಕಿರಿಯ ವಯಸ್ಸಿನಲ್ಲಿ ಹಿರಿಮೆ ತೋರಿದಳು ಕತ್ತಿ ಹಿಡಿದು ತಿರುವಾಡಿದಳು ಏಳು ಮೆಟ್ಟಿನ ಹುಲಿಯ ಕೊಂಡಳು ನಾಡ ಜನರು ಪಲುಚಕಿತರಾದರು ಏಳು ಮೆಟ್ಟಿನ ಹುಲಿಯ ಕಂದಳು ನಾಡ ಜನರು ಬಲು ಚಕಿತರಾದರು ಅಂದಿನ ತೇಜವು ಅಂದಿನ ಜಾಣ್ಮೆಯು ಎಂದೆಂದು ಹಸುರಾಗಿರುವುದು ಅಂದಿನ ತೇಜವು ಅಂದಿನ ಜಾಣ್ಮೆಯು ಎಂದೆಂದು ಹಸುರಾಗಿರುವುದು ಕೇಳಿರಿ ಕೇಳಿರಿ ಕಲಿ ಚೆನ್ನಮ್ಮನ ಚರಿತೆಯ ಹಾಡುವೆ ನಾಪೂರ ಯೋಗ ಯೋಗವು ಕಂಕಣ ಬಲದಿ ಮಲ್ಲ ಸಜ್ಜನ ಕೈಹಿಡಿದು ರಾಣಿಯಾಗಿ ಮೆರೆದಾಳು ಚೆನ್ನಮ್ಮ ನಾಡ ಕೀರುತಿಯ ಬೆಳಗಿದಳು ರಾಣಿಯಾಗಿ ಮೆರೆದಾಳು ಚೆನ್ನಮ್ಮ ನಾಡ ಕೀರುತಿಯ ಬೆಳಗಿದಳು ಸುತ್ತಲು ಆಂಗ್ಲರು ಕಿತ್ತೂರಮಿತ್ತಲು ಮಲ್ಲ ಸರ್ಜ ಹೋರಾಡಿದನು ಸುತ್ತಲು ಆಂಗ್ಲರು ಕಿತ್ತೂರ ಮುತ್ತಲು ಮಲ್ಲ ಸರ್ಜ ಹೋರಾಡಿದನು ವೀರ ಸ್ವರ್ಗವನ್ನು ಸೇರಿದನು ರಾಣಿ ಗಾಣತಿಯ ಮಾಡಿದನು ವೀರ ಸ್ವರ್ಗವನ್ನು ಸೇರಿದನು ರಾಣಿ ಗಾಣತಿಯ ಮಾಡಿದನು ಪತಿಯ ಆಣತಿಯ ಸತಿಯು ಪಾಲಿಸುತ್ತ ಪತಿಯ ಆಣತಿಯ ಸತಿಯು ಪಾಲಿಸುತ್ತ ಪಣವ ತೊಟ್ಟು ಹೋರಾಡಿದಳು ಪಟ್ಟಕ್ಕೆ ಏರುವ ಪುತ್ರ ರತ್ನರು ದಕ್ಕದೆ ಹೋಗಿರಲು ಅಕ್ಕನ ದೂರಿಗೆ ಸ್ವಂತ ಮಗನನೇ ಬಲಿಗೈದಿಗಳು ದುಃಖವನುಂಗಿ ಚಿಂತೆಯ ಹಿಂಗಿ ದತ್ತಕ ಪುತ್ರನ ಪಟ್ಟಗಟ್ಟಿದಳು ಕೆಂಪು ಮುಖದವರ ಕಪ್ಪು ಕಾರ್ಯವನ್ನು ಖಂಡಿಸಿ ದಂಡಿಸಿ ನಡೆದಿಗಳು ಹರ ಹರ ಹರ ಹರ ಮಹದೇವ ಹರ ಹರ ಹರ ಹರ ಮಹದೇವ ಹರ ಹರ ಹರ ಹರ ಮಹದೇವ ಎನ್ನುತ್ತ ಬಿರಿಗಾಳಿ ಬರಸಿಡಿಲರದು ರಣರಂಗದಲ್ಲಿ ಧುಮುಕಿದಳು ವೈರಿ ರುಂಡ ಚೆಂಡಾಡಿದಳು ರಣ ರಂಗದಲ್ಲಿ ದುಬುಕಿದಳು, ವೈರಿ ರೊಂಡ ಚೆಂಡಾಡಿದಳು. ಕೇಳಿರಿ ಕೇಳಿರಿ ರಾಣಿ ಚೆನ್ನಮ್ಮನ್ ಕಥೆಯನ್ನು ಕೇಳುವೆ ನಾ ಪೂರ. ಕೆಚ್ಚಿನ ನಾಡಿನ ಕಾಕತಿ ಗ್ರಾಮ ಕೇಸರಣಿಯು ಜನಿಸಿದಳಣ್ಣ. ಬಂಗಾರ ಹಗ್ಗಿ ಹಾಯುವಂತ ಸಿಂಗನಾಡು ನರಗೊಂದು ಹೆಂಗರ್ ಮಾಡಿ ನುಂಗೊಂಡಂದ್ರು ಇಂಗ್ರೇಜರ. ಬಂಗಾರ ಹಗ್ಗಿ ಹಾಯುವಂತ ಸಿಂಗನಾಡು ನರಗೊಂದು ಹೆಂಗರ್ ಮಾಡಿ ನುಂಗೊಂಡಂದ್ರು ಇಂಗ್ರೇಜರ. ಗಂಡು ಗಲ್ಲಿ ಬಾಬಾ ಸಾಹೇಬ ಭಂಡ ಮಾಡಿ ಬಿಟ್ಟಾನ ರುಂಡಮಾಲ ಧಾರಿಸುವನ ಅವತಾರ. ಗಂಡು ಗಲ್ಲಿ ಬಾಬಾ ಸಾಹೇಬ ಭಂಡ ಮಾಡಿ ಬಿಟ್ಟಾನ ರುಂಡಮಾಲ ಧಾರಿಸುವನ ಅವತಾರ. ಕರ್ನಾಟಕ ಪ್ರಾಂತದೊಳಗ ಸಿರಿನಾಡು ನರಗುಂದ್ ಕೂಡ ಕಬ್ಬಿಣ ಆಗಿತ್ತು ಬಂಗಾರ. ಕರ್ನಾಟಕ ಪ್ರಾಂತದೊಳಗ ಸಿರಿನಾಡು ನರಗುಂದ್ ಕೂಡ ಕಬ್ಬಿಣ ಆಗಿತ್ತು ಬಂಗಾರ. ಧಾನ್ಯ ಧನಗಳಿಂದ ಸಮೃದ್ಧಿ ಸಂಪೂರ್ಣ ಚಿಂತಿ ಅಂಬುದು ಕನಸಾಗ ಇಲ್ಲ ಚೂರ. ಧಾನ್ಯ ಧನಗಳಿಂದ ಸಮೃದ್ಧಿ ಸಂಪೂರ್ಣ ಚಿಂತಿ ಅಂಬುದು ಕನಸಾಗ ಇಲ್ಲ ಚೂರ. ಏ ಧರ್ಮರಾಜನಂತ ಭೂಪ, ಏ ಧರ್ಮರಾಜನಂತ ಒಬ್ಬ ದರ್ಪ ಅಂಬೋದಿಲ್ಲ ಗೊತ್ ಪ್ರಜಾ ಅಂದ್ರೆ ಮಕ್ಕಳಂತೆ ತಿಳಿಯುವರ. ಧರ್ಮರಾಜನಂತ ಭೂಪ ದರ್ಪ ಅಂಬೋದಿಲ್ಲ ಗೊತ್ ಪ್ರಜಾ ಅಂದ್ರೆ ಮಕ್ಕಳಂತೆ ತಿಳಿಯುವರ. ಪ್ರಜರ ಜೋಡಿ ಪ್ರಜ ಆಗಿ ಪ್ರಜರ ಆಳು ತಾನಾಗಿ ರಾಜವಾಳುತ್ತಿದ್ದ ಬಾಬಾ ಸಾಹೇಬದಿರ. ಪ್ರಜ ಅಂದ್ರೆ ಏ ಪ್ರಜರೊಳಗೆ ಪ್ರಜ ಆಗಿ ಏ ಪ್ರಜರ ಜೋಡಿ ಪ್ರಜ ಆಗಿ ಪ್ರಜರ ಆಳು ತಾನಾಗಿ ರಾಜ್ಯವಾಳುತ್ತಿದ್ದ ಸಾಬಾದೀರ. ಕರ್ನಾಟಕ ಪ್ರಾಂತದೊಳಗ ಕಿರೀಟಾದ ನರಗುಂದ್ ಭದ್ರವಾದ ಕೋಟಿ ಬಲ್ಲು ಬಂಧೂರ. ಕರ್ನಾಟಕ ಪ್ರಾಂತದೊಳಗ ಕಿರೀಟಾದ ನರಗುಂದ್ ಭದ್ರವಾದ ಕೋಟಿ ಬಲ್ಲು ಬಂಧೂರ. ನರಗುಂದದ ರಾಜ ಲಕ್ಷ್ಮಿ ಹರ್ಷದಿಂದ ನಲಿಯತ್ತಿದ್ಲು ವಿಜಯದ ಧನ ಲಕ್ಷ್ಮಿ ಸಿಂಗಾರ. ನರಗುಂದದ ರಾಜ ಲಕ್ಷ್ಮಿ ಹರ್ಷದಿಂದ ನಲಿಯತ್ತಿದ್ಲು ವಿಜಯದ ಧನ ಲಕ್ಷ್ಮಿ ಸಿಂಗಾರ. ಭಂಗರ್ವಾಗಿ ಹಾಯುವಂತ ಏ ಭಂಗರ್ವಾಗಿ ಹಾಯುವಂತ ಸಿಂಗರ್ನಾಡು ನರಗುಂದ್ ಹೆಂಗರ್ ಮಾಡಿ ನುಂಗೊಂಡಂದ್ರು ಇಂಗ್ರೇಜರ. ಗಂಡು ಗಲ್ಲಿ ಬಾಬಾ ಸಾಹೇಬ ಭಂಡ ಮಾಡಿ ಬಿಟ್ಟಾನ್ ರುಂಡಮಾಲ ಧಾರಿಸುವನ ಅವತಾರ. ರುಂಡಮಾಲ ಧಾರಿಸುವನ ಅವತಾರ. ಭಾಗ್ಯ ಕೊಟ್ಟ ವೆಂಕಟಪತಿ ಯಾವುದಕ್ಕಿಲ್ಲ ಕೊರತೆ ಧನ್ಯ ದರ್ಬಾರ. ಏ ಭಾಗ್ಯ ಕೊಟ್ಟ ವೆಂಕಟಪತಿ ಯಾವುದಕ್ಕಿಲ್ಲ ಕೊರತೆ ಧನ್ಯ ದರ್ಬಾರ. ಸತ್ಯದಲ್ಲಿ ನ್ಯಾಯ ನಿಷ್ಠುರ, ಹೇ ಸತ್ಯದಲ್ಲಿ ನ್ಯಾಯ ನಿಷ್ಠುರ. ರತ್ನ ಜ್ಯೋತಿಗಿದ್ದಳು ಪಾರ್ವತಿ ಬಾಬಾ ಸಾಹೇಬ್ನ